ಬಹಳ ಒಂದು ಒತ್ತನ್ನು ಕೊಡಬೇಕು ಈಗ ವೃತ್ತಿಯಿಂದ ನೀವು ಬೇರೆ ವೃತ್ತಿಯಲ್ಲಿದ್ದರೂ ಕೂಡ ಕೃಷಿಯನ್ನು ಸಮತೋಗಿಸಿಕೊಂಡು ಹೋಗ್ತಾ ಇದ್ದೀರಿ. ಸಾಮಾನ್ಯವಾಗಿ ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳನ್ನು ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವು ಗಮನಿಸಿದ ಹಾಗೆ ಕೃಷಿಯ ಸವಾಲುಗಳು ಏನೇನು? ಕೃಷಿಯಲ್ಲಿ ಸವಾಲು ಮೊದಲಿಗೆ ಹವಾಮಾನದ ಸವಾಲು. ಹವಾಮಾನ ಬಹಳವಾಗಿ ನಮಗೆ ಈ ಕೃಷಿಗೆ ಸಾಕಷ್ಟು ಏರುಪೇರು ಅಡ್ಡಿ ಉಂಟು ಮಾಡ್ತದೆ. ಮತ್ತೆ ಸವಾಲು ಅಂತ ಹೇಳಿದರೆ ನಮಗೆ ಮಾರಾಟದ ದೃಷ್ಟಿಯಲ್ಲಿ ಅದು ಬಹಳ ಪ್ರಾಮುಖ್ಯವಾಗಿರ್ತದೆ. ಮತ್ತೆ ಈ ರೋಗಗಳದ್ದು ಬರುವಂಥ ರೋಗಗಳು ಅದು ಹವಾಮಾನದಲ್ಲಿ ವ್ಯತ್ಯಾಸದಲ್ಲಿ ಬರ್ಬೋದು. ಅದು ಬಿಟ್ಟರೆ ಮತ್ತೆ ಕೂಲಿಗಳ ಸಮಸ್ಯೆ ಅದು ನಂತರ ಅಂತ ಹೇಳ್ಬೋದು. ಯಾಕಂತೇಳಿದರೆ ನಾವು ಆ ಸಮಯದಲ್ಲಿ ಇಳಿದು ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯಗೆ ನಮ್ಮಲ್ಲಿ ಬೇಕು. ಖಾಲಿ ಕೆಲಸದ ಆಳುಗಳನ್ನು ನಂಬಿ ನಾವು ಕೃಷಿಯಲ್ಲಿ ತೊಡಿಸಿಕೊಂಡ್ರೆ ಅದು ಸಾಧ್ಯವಾಗಲಿಕ್ಕಿಲ್ಲ. ನಾವಾಗಿ ಸ್ವತಃ ದುಡಿದ್ರೆ ಅವ ಕೃಷಿಕ ಅಥವಾ ಅದರಲ್ಲಿ ಒಂದು ಏನು ಒಂದು ಸಂತೋಷವನ್ನು ಅದು ಖಂಡಿತವಾಗಿ ಕಾಣ್ತೇವೆ. ಸವಾಲುಗಳು ಇಷ್ಟೇ, ಸವಾಲನ್ನು ನಾವು ಎದುರಿಸ್ತಾ ಇರ್ತೇವೆ. ಕೃಷಿಕನಿಗೆ ಯಾವತ್ತೂ ಕೂಡ ಅದು ಸೋಲು ಅಂತ ಹೇಳುವಂಥದ್ದು. ನಾವು ಒಂದು ಈಗ ಉದ್ಯೋಗ ಅಂತ ಹೇಳಿದರೆ ತಿಂಗಳಿಗೆ ಇಂತಿಷ್ಟೇ ವರಮಾನ ಬರ್ತದೆ ಅಂತ ಖಂಡಿತವಾಗಿ ಹೇಳ್ಬೋದು. ಆದರೆ ಕೃಷಿಯಲ್ಲಿ ಹಾಗೆ ಅಲ್ಲ. ಇವ ನಟ್ಟು 4 ವರ್ಷವ 5 ವರ್ಷವ ಕಾದು ಫಲ ದೇವರದ್ದು, ಶ್ರಮ ನಮ್ಮದು. ಇದು ಮುಖ್ಯ. ಇಲ್ಲಿ ಸವಾಲುಗಳನ್ನು ಎದುರಿಸ್ತಾ ಸವಾಲುಗಳು ಬರ್ತಾ ಇರ್ತದೆ. ಇನ್ನೊಂದು ಕಡೆಯಲ್ಲಿ ನಮಗೆ ಅದು ಆ ಸವಾಲುಗಳನ್ನು ಅಲ್ಲಿ ಮೀಟಿ ನಿಲ್ಲುವಂಥ ಧೈರ್ಯ ನಮ್ಮಲ್ಲಿ ಇರಬೇಕು. ಪ್ರತಿ ಸವಾಲು ಕೂಡ ಹೊಸದೊಂದು ಪಾಠವನ್ನು ಕಲಿಸ್ತದೆ. ಖಂಡಿತವಾಗಿ ಕಲಿಸ್ತದೆ, ಖಂಡಿತವಾಗಿ ಅದು ಕಲಿಸುವಂತಹದ್ದೇ. ಈಗ ಅಡಿಕೆಯನ್ನು ಸಾಂಪ್ರದಾಯಿಕವಾಗಿ ಮಾಡುವುದರ ಜೊತೆ ಜೊತೆಗೆ ಅಡಿಕೆ ನರ್ಸರಿಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಹೌದು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಅಡಿಕೆ ನಾವು ನರ್ಸರಿಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇರುವಂಥ ಅಡಿಕೆ ಮಂಗಳ ಮತ್ತು ಇಂಟರ್ಸಿ ಮತ್ತು ನಮ್ಮ ವಿಟ್ಲ ತಳಿ, ಲೋಕಲ್ ತಳಿ ಊರಿನದ್ದು. ಮತ್ತು ಅದು ನಮ್ಮ ಹತ್ರ ಬೀಜಗಳಿರುವುದಿಲ್ಲ, ನಾವು ಬೇರೆ ಕಡೆಯಿಂದ ಬೀಜದ ಆಯ್ಕೆಗಳನ್ನು ಮಾಡಿ ತರ್ತೇವೆ. ನಮಗೆ ನರ್ಸರಿಯಲ್ಲಿ ಬಹಳ ಪ್ರಾಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ ಬೀಜದ ಆಯ್ಕೆ. ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು. ಎಲ್ಲದರಲ್ಲಿಯೂ ಬೀಜ ಅಡಿಕೆ ಹಾಕಿದರೆ ಬೀಜ ಹುಟ್ಟುತ್ತದೆ, ಅದು ಸಾಮಾನ್ಯವಾಗಿ ಅದು ಮರ ಆಗ್ತದೆ, ಅಡಿಕೆ ಕೊಡ್ತದೆ, ಅದು ವಿಷಯ ಅಲ್ಲ. ಇರುವಂಥದ್ದು ವಿಷಯ ಏನು ಅಂತ ಹೇಳಿದರೆ ಅದರಲ್ಲಿ ಎಷ್ಟು ಅಡಿಕೆ ಆಗ್ತದೆ ಅಂತ ಹೇಳುವಂಥ. ಈಗ ಒಂದು ಉದಾಹರಣೆಗೆ ಒಂದು ಮಂಗಳ ಅಂತ ಹೇಳುವ ಮಂಗಳ ನಿಮಗೆ ಸರಿಯಾಗಿ 2.5 ವರ್ಷ 3 ವರ್ಷದಲ್ಲಿ ಅಲ್ಲಿ ಫಲ ಒಂದು ಸಿಂಗಾರ ಬರಬೇಕು. ತದನಂತರ ಅದರಲ್ಲಿ ಅದು ವರ್ಷ ವರ್ಷ ಹೋಗ್ತಾ ಅದರ ಫಲ ಡಬಲ್ ಆಗ್ತಾ ಹೋಗ್ತದೆ. ಒಂದು 5, 6, 7 ಗೊನೆಗಳು ಬರುವಂತಹದ್ದು ಅದು ಆದರೆ ಅದರಲ್ಲಿ ಮಂಗಳ ಅಂತ ನಾವು ಗುರುತಿಸ್ಬೋದು, ಅಥವಾ ಹೈಬ್ರಿಡ್ ತಗಳಿಗಳು ಇನ್ನೊಂದು ಇಂಟರ್ಸಿ. ಇದು ನಾವು ಕೊಟ್ಟವನಿಗೆ, ನಾವೀಗ ನರ್ಸರಿಯನ್ನು ಮಾಡಿ ಗಿಡಗಳನ್ನು ನಾವು ಮಾರಾಟ ಮಾಡ್ತೇವೆ. ಇಲ್ಲಿಯೂ ಅದು ಅವನಿಗೆ ಅದೇ ರೀತಿಯ ಫಲಗಳನ್ನು ಕೊಡುವಂಥ ನಾವು ಗಿಡಗಳನ್ನು ಆಯ್ಕೆ ಮಾಡಬೇಕು. ಗಿಡಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಬೀಜದ ಆಯ್ಕೆ ಪ್ರಬಲವಾಗಿ ಮುಖ್ಯವಾಗಿರ್ತದೆ. ಅದು ಅದರಲ್ಲಿ ಏನು ಸಂಶಯ ಇಲ್ಲ. ಒಳ್ಳೆಯ ಬೀಜದಲ್ಲಿ ಒಳ್ಳೆಯ ಗಿಡ ಬರ್ತದೆ, ಒಳ್ಳೆಯ ಅಡಿಕೆಗಳು ಆಗ್ತದೆ. ಕ್ರಾಸ್ ಪಾಲಿನೇಷನ್ ಆಗದಂಥ ಅಡಿಕೆಗಳು ಅಂದರೆ ಆ ಮಂಗಳ, ಈಗ ಒಂದು ಉದಾಹರಣೆಗೆ ಮಂಗಳ ತೋಟ ಅಂತ ಇರ್ಬೋದು, ಅಲ್ಲಿ ಯಾವುದೇ ಅಲ್ಲಿ ಪಾಲಿನೇಷನ್ ಅಂದರೆ ಬೇರೆ ತಳಿಯ ಮಿಶ್ರಣ ಆಗಬಾರ್ದು. ಪಾಲಿನೇಷನ್ ಆಗದೆ ಅಡಿಕೆ ಆಗುವುದಿಲ್ಲ, ಆದರೆ ಬೇರೆ ತಳಿಯ ಮಿಶ್ರಣ ಅಲ್ಲಿ ಆಗಬಾರ್ದು. ಆ ಥರ ಆಯ್ಕೆಗಳನ್ನು ಬೀಜಗಳನ್ನು ಮಾಡಿ ನಾವು ಗಿಡಗಳನ್ನು ನಾವು ಮಾಡ್ತೇವೆ. ಅದ ನಂತರ ನಾವು ಕೃಷಿಕನಿಂದ ಇನ್ನೊಬ್ಬ ಕೃಷಿಕನಿಗೆ, ಅಲ್ಲಿ ಕೃಷಿಕ ಸೋಲ್ಬಾರದು, ನಮ್ಮಾಗೆ ಅವನು ಬೆವರಿಳಿಸಿ ಪರಸ್ಪರ ನಂಬಿಕೆಯಿಂದ ಅವನು ಕೂಡ ನಮ್ಮ ನಂಬಿಕೆಯಿಂದ ಗಿಡ ತಕೊಂಡು ಹೋಗ್ತಾನೆ, ಅವನು ಬೆವರು ಸುರಿಸಿ ಅದರ ಫಲವನ್ನು ನೋಡ್ತಾ ಇರ್ತಾನೆ. ಈಗ ನಾನು ಆಗ ಹೇಳಿದೆ 4 ವರ್ಷ ಕಾಯಬೇಕು. ಆ 4 ವರ್ಷ ಕಾದಾಗ ನಾವು ಕೊಟ್ಟಂತಹ ನಂಬಿಕೆಯು ಉಳಿಬೇಕು, ಅದರಲ್ಲಿ ಅಷ್ಟೇ ಫಲ ಬಂದ್ರೆ ನಮ್ಮ ನಂಬಿಕೆ ಉಳಿತದೆ, ಅದು ಖಂಡಿತ. ಅಡಿಕೆ ಗಿಡ ಅಲ್ಲದೆ ಬೇರೆ ಏನಾದರೂ ಹಣ್ಣಿನ ಗಿಡವೋ ಅಂತದನ್ನು ಮಾಡ್ತೀರಾ? ಕಸಿ ಕಟ್ಟುವಂತಹದ್ದೆಲ್ಲ ಕಸಿ ನಾವು ಕಟ್ಟುವಂತಹದ್ದು ಮಾಡ್ತೇವೆ. ನನ್ನ ತಂದೆ ಹಿಂದಿನಿಂದಲೇ ಕಸಿ ಕಟ್ಟುವವರು, ಅವರಿಂದಲೇ ನಾನು ಕಲಿತೆ. ಅದನ್ನಲ್ಲದೆ ನನ್ನ ಸಂಬಂಧಿಕರೊಬ್ರು ಇದ್ದಾರೆ, ಕೃಷ್ಣ ಭಟ್ ಅಂತ ಹೇಳಿ ಗಿಲ್ಕಿಂಜ, ಅವರಿಂದಲೂ ನಾನು ಕಲಿತೆ. ಅವರ ಸಣ್ಣದಿರುವಾಗಲೇ ಅಂದರೆ ಕೃಷಿಯಲ್ಲಿ ನನಗೆ ಆ ತಂದೆಯವರು ಮಾಡ್ತಾ ಇರುವಾಗ ನಾನು ಅದರಲ್ಲಿ ಪ್ರಭಾವಿತನಾಗಿದ್ದೆ. ಈ ಅಜ್ಜ ಕೃಷಿ ಮಾಡುವಾಗ, ಅವರು ತರಕಾರಿ ಬೆಳೆಯುವಾಗ ಅದರಲ್ಲಿ ನಾನು ಪ್ರಭಾವಿತನಾಗಿದೆ. ಆ ಥರ ಅದರಲ್ಲಿ ನಾವು ನೋಡಿ ಈಗ ನಾವು ಕಸಿ ಕಟ್ತಾ ಇದ್ದೇನೆ. ನಾನೇ ಈಗ ನಮ್ಮ ಮರದಲ್ಲಿ ನಾವೇ ಇರುವಂಥ ಮನೆಯಲ್ಲಿರುವಂಥ ಒಳ್ಳೊಳ್ಳೆ ಏನೇನು ತಳಿಗಳು ಈಗ ಬಂಗನಪಳ್ಳಿ ಅಂತ ಇದೆ, ಮತ್ತು ಬೊಳುವಾರ್, ಮತ್ತು ಆಲ್ಫಾನ್ಸ್, ನೀಲಮ್ಮು, ಈ ಥರ ಬೇರೆ ಬೇರೆ ತಳಿಗಳು ನಮ್ಮ ಹತ್ರ ಒಂದು 10-12 ತಳಿಗಳು ನಮ್ಮ ಹತ್ರ ಇದೆ. ನಮ್ಮದೇ ಮರ, ನಾವೇ ಮಾಡಿ ಅದನ್ನು ಅಭಿವೃದ್ಧಿಪಡಿಸುವಂತಹದ್ದು, ಬೇರೆ ಕಡೆಯಿಂದ ತಂದು ಮಾರಾಟ ಮಾಡುವಂತಹದ್ದು. ಅದು ಮಾಡಿದರೆ ಅದು ಮಾರಾಟ ಆಗಿಬಿಡ್ತದೆ, ನಾವು ಮಾಡಿದ್ದನ್ನು ಇನ್ನೊಬ್ಬನಿಗೆ ಕೊಡೋದು, ಇದು ವಿಷಯ. ಇನ್ನೊಂದು ವಿಚಾರ ತರಕಾರಿ ಕೃಷಿಗೆ ಸಂಬಂಧಪಟ್ಟಂತಹದ್ದು, ಅದರಲ್ಲೂ ವಿಶೇಷವಾಗಿ ಕೃಷಿ ಯಂತ್ರ ಮೇಳ ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿ ಆಯೋಜಿಸಿರುವಂತಹದ್ದು, ಇಲ್ಲಿ ನಿಮಗೆ ಒಂದು ಪ್ರೇರಣೆ ಸಿಕ್ತು ಅಂತ ಕೇಳಿದ್ವಿ, ಇದರ ಒಂದು ಹಿನ್ನೆಲೆಯ ಬಗ್ಗೆ ಹೇಳಿ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ನಾನು ಮುಂಚೆಯಿಂದಲೇ ತರಕಾರಿಯನ್ನು ಬೆಳೀತಾ ಇದ್ದೆ, ಅಂದರೆ ಮನೆಗೆ ತಕ್ಕ ಬೆಳೀತಾ ಇದ್ದೆ. ವಿವೇಕಾನಂದ ಸಂಸ್ಥೆಯಿಂದ ವಿವೇಕಾನಂದ ಪಾಲಿಟೆಕ್ನಿಕ್ ಒಂದು ಅಂಗಸಂಸ್ಥೆ ಕಾರ್ಯಕ್ರಮ ಒಂದು ಆಯೋಜಿಸಿತ್ತು, ಕೃಷಿ ಮಾಹಿತಿ ಕೃಷಿ ಖುಷಿ ಅಂತ ಹೇಳುವಂತಹದ್ದು. ಅದರಲ್ಲಿ ಒಂದು ತರಕಾರಿಯ ಒಂದು ಬಗ್ಗೆ ಮಾಹಿತಿ ಕೊಡುವಂತಹದ್ದಿತ್ತು. ಅದರಲ್ಲಿ ಬಹಳಷ್ಟು ತರಕಾರಿ ಬೆಳೆಯುವವರು ಕೃಷಿಕರು ಬಂದಿದ್ರು. ಅವರ ಒಂದೊಂದು ಮಾತನ್ನು ಕೇಳುವಾಗ ನನಗೂ ಈ ರೀತಿ ಬೆಳೆಸಿದ್ರೇನು. ಅವರು ಕೆಲವರು ಅಲ್ಲಿಗೆ ಬಂದಿರುವವರು ಹೊಸ ಹೊಸ ಬಗೆಯ ಹೈಬ್ರಿಡ್ ಬಸಳೆಗಳು ಅಥವಾ ದೊಡ್ಡದೊಡ್ಡದು ಮೀಟರ್ ಅಲಸಂಡೆ ಆ ಥರಗಳನ್ನು ತಂದಿದ್ರು. ನನಗೆ ಅದನ್ನು ನೋಡಿ ಬಹಳ ಖುಷಿಯಾಯಿತು. ಎಲ್ಲಿದೆ ಅದರ ಬೀಜಗಳು, ಅದರನ್ನು ಹುಡುಕಿಕೊಳ್ಳಿಕ್ಕೆ ನಾನು ಹೋಗಿ ಅದರನ್ನು ಸಂಪಾದಿಸಿ ಅದನ್ನು ತಂದು ಇನ್ನು ಅಲ್ಲಿಯೊಂದು ನಮ್ಮ ಊಟಕ್ಕೆ ನಮ್ಮದೇ ತರಕಾರಿ ಅಂತ ಹೇಳುವಂಥ ಪ್ರೋಗ್ರಾಮ್ ಅದು. ಆದರೆ ಈಗ ಅದನ್ನು ನಾನು ಬೆಳೆಸಿ ಅಲ್ಲಿಂದ ನಾನು ಮಾರಾಟ ಲೆವೆಲ್ ಹಂತಕ್ಕೆ ಬೆಳೆಸುವಂತ ನನಗೆ ಉತ್ತೇಜನ ಸಿಕ್ತು. ಇವತ್ತು ನಾನು ತರಕಾರಿಯಲ್ಲಿ ಮಾರಾಟ ಮಾಡುವುದು ತಿಂಗಳಿಗೆ ನನಗೆ ಅದರಿಂದಲೇ ಒಂದು ವರಮಾನ ಒಂದು ಬರ್ತಾ ಇದೆ. ಅದಲ್ಲದೆ ಈಗ ಇತ್ತೀಚೆಗೆ ಆತ್ಮನಿರ್ಭರ ಅಂತ ಒಂದು ಕಾರ್ಯಕ್ರಮ ಸ್ವಾವಲಂಬಿ ಭಾರತ, ಅದರಲ್ಲಿಯೂ ತರಕಾರಿ ಕೃಷಿ ಖುಷಿ ಅಂತ ಹೇಳುವ ಕಾರ್ಯಕ್ರಮಗಳಿದೆ, ಕಸಿ ಕಟ್ಟುವಂಥದ್ದಿದೆ. ತರಕಾರಿ ನಾನು ಮಾಹಿತಿಗೆ ಹೋದಲ್ಲಿ ನಾನು ಆದಷ್ಟು ಯುವಕರನ್ನು, ಅಂದರೆ ಈಗ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ, ಉದ್ಯೋಗ ಇಲ್ಲಿದೆ ಅಂತ ನಾನು ಅವರಿಗೆ ಹೇಳಿಬಿಡ್ತೇನೆ. ನಮ್ಮ ಮನೆಗೆ ಬಂದು ನೋಡಿ, ನೀವು ಹೌದಾ ಅಲ್ವಾ ನೋಡಿ, ಒಂದು ವೀಳ್ಯದಲ್ಲಿ ಕೃಷಿ ಮಾಡಿ. ಏನು ಬೇಡ, ಅವನಿಗೆ ಎಕರೆಗಟ್ಟಲೆ ಬೇಡ, ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು. ಐ ಸೆನ್ಸಿಯಲ್ಲಿ ಅವನ ಖಂಡಿತವಾಗಿ ಅವನ ಏನು ಪಾಕೆಟ್ ಮನಿ ಬೇಡಿಕೆಯನ್ನು ಪೂರೈಸಬಹುದು. ಹೌದು, ಮನೆ ಅವನಿಗೆ ಒಂದು ಪಾಕೆಟ್ ಮನಿ ಅಂತ ಹೇಳುವಂಥದ್ದಿದೆ, ಅದನ್ನು ಮಾಡಿಕೊಳ್ಬಹುದು. ಇದು ನನಗೆ ಉತ್ತೇಜನ ಕೊಟ್ಟಿತು. ನಿಜ, ನೀವು ಗಮನಿಸಿದ ಹಾಗೆ ತರಕಾರಿ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು? ಸೂಕ್ಷ್ಮಗಳು, ನಾವು ಯಾವುದೇ ಒಂದು ಕೃಷಿ ಮಾಡುವಾಗ ಬೀಜದಾಯಕೆ ಅತ್ಯಮೂಲ್ಯವಾದ. ಈಗ ಪೇಟೆಯಲ್ಲಿ ಒಳ್ಳೆ ಕಂಪನಿಗಳ ಬೀಜ, ನಂಬಿಕೆಯ ಬೀಜ ಆದರೆ ನಾವು ತಗೊಂಡು ಹಾಕ್ಬೋದು. ನಾವು ತರಕಾರಿ ಒಟ್ಟು ಬೀಜವನ್ನು ತರುವುದು, ಯಾವುದೋ ಒಂದು ಅಲ್ಲಿ ಸಿಕ್ಕಿತ್ತು ಹಾಕುವುದು, ನಮ್ಮಲ್ಲಿ ಇದು ಏನು ಅದು ಆಗಲಿಲ್ಲ ಅಂತ ಕಂಪ್ಲೇಂಟ್, ಅವನ ಕೈಗುಣ ಒಳ್ಳೆಯದಿಲ್ಲ, ಅದೆಲ್ಲ ನಂಬಿಕೆಗೆ ವಿರುದ್ಧ. ಅದು ನಾವು ಸರಿಯಾದ ಬೀಜದ ಆಯ್ಕೆ ಮಾಡಿದರೆ, ಬೀಜವನ್ನು ಹಾಕಿ ಸರಿಯಾದ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ತರಕಾರಿಯಲ್ಲಿ ಲಾಭವನ್ನು ಪಡಿಬೋದು. ಒಳ್ಳೆಯ ಮೊದಲನೇ ಆಯ್ಕೆ ನಮ್ಮದು ತರಕಾರಿಯಲ್ಲಿ ಬಿಸಿಲು. ನೆರಳಲ್ಲಿ ನೆಟ್ಟರೆ ಯಾವುದೇ ತರಕಾರಿಗಳು ಆಗುವುದಿಲ್ಲ, ಬಿಸಿಲು ಬೇಕು. ಅಥವಾ ಮರದ ಅಡಿಯಲ್ಲಿ, ಈಗ ತೆಂಗಿನ ಮರದ ಬೇರುಗಳು ಆ ಥರ ಸ್ವಲ್ಪ ದೂರದಲ್ಲಿ ಇರುವಂಥ, ಬಿಸಿಲು ಅತ್ಯಗತ್ಯ. ಮತ್ತು ಅದಕ್ಕೆ ಸರಿಯಾದ ಸಾಲುಗಳು. ಈಗ ಸಾಲು ತೆಗೆಯುವಾಗ ಉತ್ತರ ಮತ್ತು ದಕ್ಷಿಣ ಇದು ತೆಗೆದರೆ ಸಾಲು ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಏನದು? ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಿಮಗೆ ಬಿಸಿಲಿನ ಪ್ರಭಾವ ಅದರಲ್ಲಿ ಬಿದ್ದೇ ಬೀಳ್ತದೆ. ಅಂದರೆ ಈ ಥರ ತೆಗೆದರೆ ಆಗುವುದಿಲ್ಲ ಅಂತ ಅಲ್ಲ, ಸೊ ಪ್ಲಸ್ ಈಗ ಮೂರಾಗುವಲ್ಲಿ ನಾಲ್ಕಾಗ್ತದೆ. ಉತ್ತರ ದಕ್ಷಿಣವಾಗಿ ಸಾಲಿರಬೇಕು, ಅದು ಮುಖ್ಯವಾಗಿರುವಂಥದ್ದು. ತನಂತರ ನಾವು ಗಿಡಗಳನ್ನು ನಾಟಿ ಮಾಡಿ, ಯಾವತ್ತು ತರಕಾರಿ ಮಾಡುವಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದರೆ, ಅವನು ಪ್ರತಿನಿತ್ಯವೂ ಅದರ ಬುಡಕ್ಕೆ ಹೋಗಬೇಕು. ಬೆಳಗಿನ ಹೊತ್ತು ಹೋಗಲೇಬೇಕು, ಸಾಯಂಕಾಲದ ಹೊತ್ತು ಹೋಗಬೇಕು, ಅಂತೂ ಬೆಳಗಿನ ಹೊತ್ತು ಖಂಡಿತವಾಗಿ ಹೋಗಲೇಬೇಕು. ಪ್ರತಿನಿತ್ಯವೂ ಹೋಗಿ ಬುಡಕ್ಕೂ ನೀರು ಹಾಕಬೇಕು, ಮೇಲೆಗೂ ನೀರು ಹಾಕಬೇಕು. ಯಾಕೆ ಇದು ಮೇಲೆಗೆ ನೀರು ಅಂತ ಹೇಳಿದರೆ, ಅದರಲ್ಲಿ ಇಬ್ಬನಿ ಕೂತ್ಕೊಂಡಿರ್ತದೆ. ಈ ಇಬ್ಬನಿ ಕೂತ್ಕೊಂಡಿದ್ದ ತಕ್ಷಣ ಬಿಸಿಲು ಬಿದ್ದು ಅದು ಅಲ್ಲಿ ಏನೋ ಒಂದು ಇದಾಗ್ತದೆ, ಅದಕ್ಕೆ ಆ ಥರ ಆಗಬಾರ್ದು. ಮೇಲೂ ಅದಕ್ಕೆ ನೀರನ್ನು ನಾವು ಚಿಮುಕಿಸಬೇಕು. ಇದು ತರಕಾರಿಯಲ್ಲಿ ಇರುವಂತಹದ್ದು. ಮತ್ತೆ ಅದಕ್ಕೆ ನಿರ್ದಿಷ್ಟ ಸಮಯದಲ್ಲಿ ಗೊಬ್ಬರಗಳನ್ನು ಕೊಡಬೇಕು. ಗೊಬ್ಬರಗಳನ್ನು ಕೊಟ್ಟು ಕೆಲವರು ನಡ್ತಾರೆ, ನಟ್ಟು ಬಿಟ್ಟು ಹೋಗಿಬಿಡ್ತಾರೆ. ಯಾವಾಗಲೂ ಸರಿಯಾಗಿ ಹಂತದಲ್ಲಿ ಗೊಬ್ಬರಗಳನ್ನು ಕೊಡ್ತಾ ಹೋಗ್ಬೇಕು. ಅದಕ್ಕೆ ಬೇಕಾದಂತ ಇದನ್ನು ನಾವು ಸಮಯಕ್ಕೆ ಸರಿಯಾಗಿ ಕೊಟ್ಟರೆ ಅದು ನಾವು ಮಕ್ಕಳನ್ನು ಬೆಳೆಸಿದಾಗೆ. ಈಗ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡಿಕೊಳ್ಬಹುದು ತರಕಾರಿ ಕೃಷಿಯಲ್ಲಿ? ಮಣ್ಣಿನ ಫಲವತ್ತತೆಯನ್ನು ನಾವು ನೈಸರ್ಗಿಕವಾದ ಇದು ಏನು ಹಟ್ಟಿಗೊಬ್ಬರ ಇದು ಅಂತಗಳನ್ನೇ ನಾವು ಯೂಸ್ ಮಾಡಿಕೊಳ್ಬೇಕು. ಅದರಿಂದಲೇ ಮಣ್ಣಿನ ಫಲವತ್ತೆ ಉಳಿಯುವಂಥದ್ದು. ಜೀವಾಮೃತ ಅಂತ ಇದೆ. ಮತ್ತು ನಾವೀಗ ಫಲವತ್ತೆ ತೆಗಿಬೇಕಾಗಿ ಈಗ ಒಂದು ಗೋಮೂತ್ರವನ್ನು ನೆಲಗಡಲೆ ಹಿಂಡಿಯಲ್ಲಿ, ನೆಲಗಡಲೆ ಹಿಂಡಿ ಮತ್ತು ಬೆಲ್ಲ ಇದನ್ನು ಒಂದು ಪಾಕ ಮಾಡಿ, ಅಂದರೆ ಬೆಲ್ಲ ಅಂತ ಹೇಳಿದ ಕೂಡಲೇ ಅದರಲ್ಲಿ ಎರೆಹುಳು ನಿಮಗೆ ಉತ್ಪತ್ತಿಯಾಗ್ತದೆ. ಅದನ್ನು ಇಟ್ಟು ನಾವು ಈ ನೆಲಗಡಲೆ ಹಿಂಡಿಯನ್ನು ಕೊಳೆಸಿ ಅದರ ನೀರನ್ನೆಲ್ಲ ಹಾಕಿ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ, ಎರೆಹುಳು ಬಂದ ಕೂಡಲೇ ಅಲ್ಲಿ ಆಟೋಮ್ಯಾಟಿಕ್ ಡೆವಲಪ್ ಆಗ್ತದೆ. ಆ ಥರ ಮಣ್ಣಿನ ಫಲವತ್ತೆಯನ್ನು ನಾವು ಉಳಿಸ್ತಾ ಬರಬೇಕು. ನೀವು ಯಾವಾಗ ರಾಸಾಯನಿಕವನ್ನು ಅಲ್ಲಿ ಪ್ರಯೋಗಿಸಿದ್ರಿ ಅಲ್ಲಿ ನಿಮಗೆ ಕಡಿಮೆ ಆಗ್ತಾ ಬರ್ತದೆ. ಸುಡುಮಣ್ಣಿನ ಉಪಯೋಗದ ಬಗ್ಗೆ ಹೇಳಿ. ಸುಡುಮಣ್ಣು ಬಹಳ ಒಂದು ಉತ್ತಮವಾದ್ದು. ಒಂದಾಗಿ ಅದು ಬುಡದ ಈ ತೇವಾಂಶವನ್ನು ಕಾಪಾಡಿಕೊಳ್ತದೆ ಒಂದು, ಮತ್ತು ಪೊಟ್ಯಾಷಿಯಂ ಅಂಶ, ಅದ್ಭುತವಾದ ಪೊಟ್ಯಾಷಿಯಂ ಅಂಶ ಇದೆ, ಅದನ್ನು ಅದರಲ್ಲಿ ನಮಗೆ ಕೊಡ್ತದೆ. ಅದರಿಂದ ನಮಗೆ ಇಳುವರಿಗಳು ಜಾಸ್ತಿ ಬರ್ತದೆ. ಮತ್ತು ಕೀಟಗಳು, ಈಗ ನಾವು ತರಕಾರಿ ಮಾಡುವಾಗ ಬೇರಿಗೆ ಬರುವಂಥ ರೋಗಗಳು ಬಹಳ ಕಡಿಮೆ ಈ ಸುಡುಮಣ್ಣನ್ನು ಹಾಕಿದರೆ. ತರಕಾರಿ ಮಾಡುವಾಗ ಸುರುವಿಗೆ ಸಾಲುಗಳನ್ನು ನಾವು ಹೊತ್ತಿಸ್ತೇವೆ, ಹೊತ್ತಿಸಿದರೆ ಎಲ್ಲೋ ಅಲ್ಲಿ ಏನು ಗೆದ್ದಲುಗಳಿದೆ ಅದೆಲ್ಲ ನಾಶ ಆಗಿಬಿಡ್ತದೆ, ಬೆಂಕಿಯನ್ನು ಕೊಟ್ಟು ನಾವು ಸುಡ್ತೇವೆ. ಅದೇ ರೀತಿ ಸುಡುಮಣ್ಣು, ಅಲ್ಲಿ ಸುಡುಮಣ್ಣಾಯಿತು ಸುಟ್ಟ ಕೂಡಲೇ, ಅದರಲ್ಲಿ ನೀವು ನಾಟಿ ಮಾಡಿದರೆ ಬೇರುಗಳಿಗೆ ಬರುವಂಥ ರೋಗಗಳು ಅಥವಾ ಇನ್ಯಾವುದೇ ಇದು ಯಾವುದು ಬರುವುದಿಲ್ಲ, ಫಂಗಸ್ ಆ ಥರ ಏನು ಅದರಲ್ಲಿ ಅಟ್ಯಾಕ್ ಆಗೋದು ಬಹಳ ಕಡಿಮೆ. ಇದು ನಾವು ಮಾಡಿಕೊಳ್ಬೇಕಾದಂಥದ್ದು. ಇನ್ನೊಂದು ವಿಚಾರ, ಕೀಟ ಮತ್ತು ರೋಗಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಬೇರೆ ಬೇರೆ ಬೆಳೆಗಳಲ್ಲಿ ನೋಡಿದರೆ ಬೇರೆ ಬೇರೆ ರೀತಿಯ ಕೀಟಗಳು ಬಾಧಿಸುವುದನ್ನು ನಾವು ನೋಡ್ತೀವಿ. ಬೊಂಬುಚ್ಚಿ ಅಂತ ಒಂದು ಸಮಸ್ಯೆ ಆಗ್ಬೋದು, ಅಥವಾ ಕಾಂಡ ಕುರಿಯುವಂಥದ್ದು, ಮತ್ತು ಕಾಯಿಯನ್ನು ಕುರಿಯುವಂತಹ ಹುಳ ಆಗ್ಬೋದು, ಕಂಬಳಿ ಹುಳ ಆಗ್ಬೋದು, ಅಥವಾ ರಸ ಹೀರುವಂತಹ ಕೀಟ ಆಗ್ಬೋದು. ಈ ಕೀಟಗಳ ನಿರ್ವಹಣೆ ಮಾಡುವಂಥದ್ದೆಲ್ಲ ಸಾವಯವ ರೀತಿಯಲ್ಲಿ ಹೇಗೆ ಮಾಡ್ತೀರಿ? ಈಗ ನಾವು ಬುಡಕ್ಕೆ ನಾವು ರಾಸಾಯನಿಕಗಳನ್ನು ಹಾಕಿದರೆ ಕೂಡಲೇ ಮೇಲೆಗೂ ನಿಮಗೆ ಸಿಂಪರಣೆ ಅಗತ್ಯ ಇದೆ. ಅದು ಮೊದಲು ತಿಳ್ಕೊಳ್ಬೇಕು. ನಾವು ಕೆಳಗೆ ಈ ಕೈಬೇವಿನ ಹಿಂಡಿ ಆ ಥರ ಮಾಡಿದರೆ ಕೀಟಗಳ ನಿರ್ವಹಣೆ ಕಡಿಮೆ ಆಗ್ತದೆ. ನಾವು ಸ್ಪ್ರೇಗಳನ್ನು, ಈಗ ಅಂತೂ ಕೀಟ ಬಂತು ಅಂತ ಆದರೆ ಸ್ಪ್ರೇಗಳು ಅಗತ್ಯ ಬೇಕು. ನಾವು ಆದಷ್ಟು ಕೈಬೇವಿನ ಎಣ್ಣೆ, ಒಳ್ಳೆಯ ಒಂದು ಪರಿಮಳ ಇರುವಂಥ ಪರಿಮಳ ಅಂತ ಕೈಬೇವಿನ ಎಣ್ಣೆ, ಅದಕ್ಕೆ ಸ್ವಲ್ಪ ಅರಸಿನ ಪುಡಿ, ಸ್ವಲ್ಪ ಒಂದು ಅರ್ಧ ಚಮಚ ಸೋಪ್ ಪುಡಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ನೀರು ಬಿಟ್ಟರೆ ಇದು ಒಂದು ಕೀಟನಾಶಕವೇ. ಅದು ಬಿಟ್ಟು ಇಂಗು ನೀರುಗಳನ್ನು ಸ್ಪ್ರೇ ಮಾಡಿದರೆ ಅದು ಒಂದು ಕೀಟನಾಶಕ. ಬೊಂಬುಚ್ಚಿಗೆ ಒಳ್ಳೆಯದು ಅಂತ ಹೇಳಿದರೆ ನಿಮಗೆ ಉರಿ, ಇದನ್ನು ನೀವು ಒಂದು ಮೂಟೆ ಅಲ್ಲ, ಒಂದು ಹತ್ತು ಮೂಟೆ, ಒಂದು ಅಲಸಂದೆ ಸಾಲಿದರೆ ಎಲ್ಲೆಲ್ಲ ನಿಮಗೆ ಮೂಟೆ ಸಿಗ್ತದೆ ಅದನ್ನೆಲ್ಲ ತಂದಿಡಬೇಕು. ನಾನು ಮಾಡಿ ನೋಡಿದ್ದೇನೆ, ಯಾವುದೇ ಒಂದು ಬೊಂಬುಚ್ಚಿ ಕೀಟಗಳು ಅದರಲ್ಲಿ ಬರುವುದಿಲ್ಲ. ಮತ್ತು ನಿಮಗೆ ಸ್ಪ್ರೇಯಲ್ಲಿ ಬರುವಂತಹದ್ದು ಹುಳಿಮಜ್ಜಿಗೆ ಖಂಡಿತವಾಗಿ ಮಾಡ್ತೇವೆ. ಹುಳಿಮಜ್ಜಿಗೆ ನಾವು ಮಾಡ್ತೇವೆ. ಹುಳಿಮಜ್ಜಿಗೆ ಈ ಅಲಸ ಇದು ಬಸಳೆ ಯೆಲ್ಲೋ ಕಲರ್ ಬರ್ತದೆ, ಯೆಲ್ಲೋ ಕಲರ್, ಅದಕ್ಕೆ ನಂಬರ್ ಒನ್ ಈ ಹುಳಿಮಜ್ಜಿಗೆ. ಬುಡಕ್ಕೆ ಹಾಕುವಂಥದ್ದು, ಬುಡಕ್ಕೆ ಅಲ್ಲ, ಸ್ಪ್ರೇ ಮಧ್ಯೆ, ಈಗ ಸ್ಪ್ರೇ ಮಾಡುವಂಥದ್ದು ಯಾವತ್ತು ಮಧ್ಯಾಹ್ನದ ಹೊತ್ತಿಗೆ ಸ್ಪ್ರೇ ಮಾಡಬೇಕು. ಇದು ಅವಶ್ಯಕ, ರಾತ್ರಿಯೂ ಅಲ್ಲ ಬೆಳಿಗ್ಗೆಯೂ ಅಲ್ಲ. ಆದರೆ ಅದರಲ್ಲಿ ಅಂಟಿ ಕೂತ್ಕೊಳ್ಬೇಕು, ಅದು ತೊಂಡೆಕಾಯಿಗೆ ಬಾವಲಿ ಕೂತ್ಕೊಳ್ತದೆ. ಅದಕ್ಕೆ ನಾವು ಬೂದಿಯನ್ನು ಸಾಯಂಕಾಲ ಸ್ವಲ್ಪ ಹೀಗೆ ಬಿಸಾಡಿ ಬಿಟ್ಟರೆ ಸಾಕು. ಬೆಳಿಗ್ಗೆ ವಾಪಸ್ ಅದನ್ನು ಮೇಲಿಗೆ ನೀರು ಹೊಡಿಬೇಕು. ನಂತರ ಕೀಟಗಳ ಬಾಧೆ ಖಂಡಿತವಾಗಿ ಬರುವುದಿಲ್ಲ. ಮೇನ್ ಕೀಟಗಳನ್ನು ನಿಯಂತ್ರಿಸುವುದು ಕೈಬೇವು, ಇದು ಅತ್ಯಮೂಲ್ಯವಾಗಿ ಇರುವಂತಹದ್ದು. ಮತ್ತೆ ಈ ಕೀಟಗಳಿಗೆ ತುಳಸಿ ನೀರು ಅದನ್ನು ಸ್ವಲ್ಪ ಏನು ಕರಡಿಸಿ ಅದಕ್ಕೆ ಸ್ವಲ್ಪ ಫೆರಡಾನ್ ಅನ್ನು ಹಾಕಿ ಫೆರಡಾನ್ ರಾಸಾಯನಿಕವೇ ಆಯ್ತು, ಅಲ್ಲ ಅದನ್ನು ಸ್ಪ್ರೇ ಮಾಡುವುದಲ್ಲ, ತುಳಸಿ ನೀರು ಮತ್ತು ಈ ಫಿರಡಾನ್ ಅನ್ನು ಮಿಕ್ಸ್ ಮಾಡಿ ನೀವೊಂದು ಪ್ಲಾಸ್ಟಿಕ್ ಅಥವಾ ಏನು ನಾವು ಗೆರಟೆ ಅಂತ ಹೇಳ್ತೇವಲ್ಲ ಅದರಲ್ಲಿ ಇಟ್ಟು ಅದಕ್ಕೆ ನಿಮಗೆ ಈ ಅಟ್ರಾಕ್ಟ್ ಆಗ್ತವೆ ಕೀಟಗಳು, ಬಂದು ಕೀಟಗಳು ಅಟ್ರಾಕ್ಟ್ ಆಗ್ತವೆ. ತುಳಸಿ ನೀರಿನ ಪರಿಮಳಕ್ಕೆ ಬಂದು ತುಳಸಿ ನೀರನ್ನು ಕುಡಿದಾಗ ಅದರಲ್ಲಿ ಇರುವಂತದ್ದು ಈ ಫೆರಡಾನ್ ಅಂತ ಹೇಳುವಂತದ್ದು, ಅದರಿಂದ ಕೀಟಗಳು ಸಾಯ್ತದೆ. ಆಮೇಲೆ ನಟೇಶ್ ಅವರು, ಈಗ ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದೀರಿ, ಮತ್ತೆ ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗೆ? ಚಪ್ಪರದ ನೀರಾವರಿ ವ್ಯವಸ್ಥೆ ನಾವು ಮಾಡುವಂಥದ್ದು ಪೈಪ್ನಲ್ಲಿ, ನಾವು ಅಲ್ಲಿ ಸ್ಪ್ರಿಂಕ್ಲರ್ ಇದನ್ನು ಹಾಕಿ ಏನು ಕ್ಯೂ ಆರ್ ಸಿಗಳನ್ನು ಹಾಕಿ ಅಲ್ಲಿ ನಾವು ಪೈಪ್ನ ಮುಖಾಂತರ ನಾವು ನೀರು ಹಿಡಿಯುವಂಥದ್ದು. ಮೈಕ್ರೋ ಸ್ಪ್ರಿಂಕ್ಲರ್ ಆಗ್ತದೆ, ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು ನಾವು ಹಾಕಿದರೆ ಭಾಳ ಅತ್ಯುತ್ತಮವಾಗಿ. ಅಥವಾ ದಂಡೆ, ಈಗ ನಾವು ದಂಡೆಯಲ್ಲಿ ನೀರು ಬಿಡಬಹುದು. ಅಷ್ಟರ ಮಟ್ಟಿಗೆ ನೀರು ಬೇಕಾಗ್ತದ ದಂಡೆಯಲ್ಲಿ? ಒಮ್ಮೆ ಹೀಗೆ ಬಿಟ್ಟರೆ ನಿಮಗೆ ಡೈಲಿ ಬಿಡುವಾಗ ಅದು ನೀರು ಸಾಕಾಗ್ತದೆ. ಒಮ್ಮೆ ನಿಮಗೆ ಹೀಗೆ ಬಿಟ್ಟರೆ ಸಾಕಾಗ್ತದೆ. ನೀವು ಯಾವಾಗಲಾದರೂ ಒಂದ್ಸಲ ಬಿಟ್ಟರೆ ನೀರು ತುಂಬ ಈ ದಂಡೆ ಎರ್ಕಳಿಗೆ ಸುಮಾರು ಹೊತ್ತು ಬೇಕಾಗ್ತದೆ. ಆ ರೀತಿ ಮೈಕ್ರೋ ಸ್ಪ್ರಿಂಕ್ಲರು ಆಗ್ಬೋದು. ನಿಮಗೆ ಡೈಲಿ ಬಿಡುವಾಗ ಅಷ್ಟೊಂದು ನೀರು ಬೇಕಾಗೋದಿಲ್ಲ, ಒಂದು ಕಾಲು ಗಂಟೆ ಸಾಕಾಗ್ತದೆ. ಈಗ ಬುಡಕ್ಕೆ ಮಾತ್ರ ನೀರು ಬಿಡುವಂಥದ್ದು ಮತ್ತು ಎಲೆಗಳಿಗೂ ಕೂಡ ಸಿಂಪರಣೆ ಮಾಡುವುದು, ಇದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೆ ನಿಮ್ಮ ಇಳುವರಿಯಲ್ಲಿ? ಆಗ್ತದೆ, ಬುಡಕ್ಕೂ ಮುಖ್ಯ, ಎಲೆಗಳಿಗೂ ಅತಿ ಮುಖ್ಯ. ಖಾಲಿ ಬುಡಕ್ಕೆ ನೀರು ಬಿಟ್ಟರೆ ನಿಮಗೆ ತರಕಾರಿಯಲ್ಲಿ ಯಾವುದೇ ಅದರಲ್ಲಿ ದುಷ್ಪರಿಣಾಮಗಳು ಬರ್ತದೆ, ಇಬ್ಬನಿಯಿಂದಾಗಿ ಬರುವಂತಹದ್ದು. ಸ್ಪ್ರೇ, ಮೇಲಿನ ಸ್ಪ್ರೇ ಅತ್ಯಗತ್ಯ ತರಕಾರಿಗಳಿಗೆ. ಯಾವುದೇ ನಿಮಗೆ ರೋಗಗಳು ಅಥವಾ ಯಾವುದೇ ಕೀಟಗಳ ಬಾಧೆಗಳು ಇರುವುದಿಲ್ಲ. ಒಂದು ಸ್ನಾನ ಮಾಡಿದಾಗೆ ಅದಕ್ಕೆ. ಹೌದು, ಈ ಚಪ್ಪರದಲ್ಲಿ ಮಾಡಿರುವಂಥ ಒಂದು ಸುಧಾರಣೆ ಬಗ್ಗೆ ಹೇಳಿ. ಚಪ್ಪರ ನಾವು ಮಾಡುವಂಥದ್ದು, ಈಗ ಅಲಸಂಡೆಗೆ ಆದರೆ ನಾವು ಸ್ಟ್ಯಾಂಡ್ಗಳನ್ನು ಹಾಕ್ತೇವೆ, ಕಬ್ಬಿಣದ ಸ್ಟ್ಯಾಂಡ್ ಮಾಡಿ ಅದಕ್ಕೆ ನೆಟ್ಗಳನ್ನು ಹಾಕುವಂಥದ್ದು ನೇರಕ್ಕೆ ನೇರ. ಅದು ಅಥವಾ ನಾವೇ ನೆಟ್ಗಳನ್ನು ಮಾಡ್ಬೋದು, ಪರವಾಗಿಲ್ಲ. 4-5 ಸ್ಟ್ಯಾಂಡ್ಗಳು ಎಷ್ಟು ಬೇಕಷ್ಟು ಹಾಕಿ ನಾವು ವಾಲಿಬಾಲ್ ಆಡ್ತೇವಲ್ಲ, ಆ ಥರ ನೆಟ್ಗಳನ್ನು ನಾವೇ ತಯಾರು ಮಾಡ್ಕೊಳ್ಬೋದು. ಅಥವಾ ಫಿಶ್ ನೆಟ್ಟು ಹಾಕ್ಬೋದು, ಅಲ್ಲಿ ಮಾಡಿ ಅಲಸಂದೆಗಳನ್ನು ಬಿಡ್ಬೋದು. ಬಸಳೆಗಳಿಗೆ ನಾವು ಚಪ್ಪರವನ್ನು ಆದಷ್ಟು ತಗ್ಗಿನಲ್ಲಿ ಹಾಕಬೇಕು, ಅಥವಾ ಮಡಲಿನಲ್ಲಿ ಈ ಥರ ಕೆಳಗಡೆ ಬರುವಂತೆ ಮಾಡ್ಬೋದು, ಅದು ಒಳ್ಳೆ ಬಸಳೆ ಬರ್ತದೆ. ಮತ್ತು ವೀಳ್ಯದೆಲೆಗೆ ಅದಕ್ಕೆ ಮರದ ಕಂಬವೇ ಆಗಬೇಕು, ಯಾಕಂತೇಳಿದರೆ ಮರದ ಕಂಬಕ್ಕೆ ಅದು ಹಿಡ್ಕೊಳ್ಳುವಂಥದ್ದು, ಕಲ್ಲಿನ ಕಂಬ ಅದೇ ಅದು ಆಗುವುದಿಲ್ಲ. ಮತ್ತು ಹಾಗಲಕಾಯಿಗಳಿಗೆ ನೀವು ಒಂದೇ ಜಾಗದಲ್ಲಿ ಮಾಡುವುದಿದ್ರೆ, ಅಥವಾ ಈ ಪಡುವಲಕಾಯಿ ಅಂಥದ್ದೆಲ್ಲ ಬಳ್ಳಿ ತರಕಾರಿ ಮಾಡಿ ನೀವು ಯಾವತ್ತೂ ಅದೇ ಜಾಗದಲ್ಲಿ ಮಾಡುವುದಿದ್ರೆ ನೀವು 10-20 ಸಿಮೆಂಟ್ ಕಂಬಗಳನ್ನು ಹಾಕಿ ನಿಮಗೆ ಅದನ್ನು ಮಾಡ್ಬೋದು. ಯಾಕಂತ ಹೇಳಿದರೆ ನಾವು ಪದೇ ಪದೇ ಕಂಬಗಳನ್ನು ಹಾಕ್ತಾ ಹೋದರೆ ನಮಗೆ ಅದರ ಕಂಬಗಳು ಖರ್ಚು ಕಡಿಮೆ ಕುಳಿ, ನಾವು ಆದಷ್ಟು ಖರ್ಚುಗಳನ್ನು ಕಡಿಮೆ ಮಾಡಿ ತರಕಾರಿಗಳನ್ನು ಬೆಳೆಸುವಂಥದ್ದು. ಆಮೇಲೆ ನೀವು ಸುಮಾರು 1.25 ಎಕರೆ ಪ್ರದೇಶದಲ್ಲಿ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ರಿ, ಇಡೀ ವರ್ಷಕ್ಕೆ ಯಾವ ರೀತಿ ಒಂದು ಯೋಜನೆಯನ್ನು ಮಾಡ್ಕೊಳ್ತೀರಿ, ಯಾವ್ಯಾವ ತರಕಾರಿ ಎಲ್ಲಿ ಬೆಳಿಬೇಕು, ಎಷ್ಟು ಪ್ರದೇಶದಲ್ಲಿ ಬೆಳಿಬೇಕು ಅಂತ, ಇದರ ಒಂದು ರೊಟೇಷನ್ ಹೇಗೆ ಅಂತ? ಈಗ ಜಾಗದಲ್ಲಿ ನಾನು ಬೆಳೆಸುವಂಥದ್ದು ತುಂಬವಾಗಿ ಬದನೆ. ಒಂದು ನಾನೊಂದು 150 ಗಿಡದಷ್ಟು ಬದನೆ, ಅದು ನಾವು ಸಿಸ್ಟಮ್ ಪ್ರಕಾರವಾಗಿ ನೆಟ್ಟರೆ ಮಾತ್ರ ಆದೀತು. ಆ ಸಿಸ್ಟಮ್ ನಮ್ಮ ಜಾಗದಲ್ಲಿ ನಾವು ಮೊದಲೇ ಆಲೋಚಿಸಿಕೊಳ್ಳಬೇಕು, ಇಂಥ ಜಾಗದಲ್ಲಿ ಇಂಥ ಎಲ್ಲಿಯೂ ಅಷ್ಟರಲ್ಲಿ ಗ್ಯಾಪ್ ಕೊಡಬಾರ್ದು ಅಂತ ಹೇಳಿದರೆ ಅದಕ್ಕೂ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಬೇಕು, ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದಕ್ಕೂ ಅಲ್ಲಿ ಉಪದ್ರ ಆಗಬಾರ್ದು. ಅಷ್ಟು ಜಾಗದಲ್ಲಿ ಅಷ್ಟು ಬೆಳೆಗಳನ್ನು ಬೆಳೆಸಬೇಕು ನಾವು. ಅಂದರೆ ಈ ಬಳ್ಳಿ ತರಕಾರಿಗಳು ಇರ್ತದೆ, ಆ ಬಳ್ಳಿಯನ್ನು ನಾವು ಯಾವ ಕಡೆಗೆ ಹೋಗಬೇಕು ಅದನ್ನು ಮೊದಲೇ ಆಲೋಚನೆ ಮಾಡಿಕೊಳ್ಬೇಕು. ಜಾಗ ಇದ್ದಲ್ಲಿ ನಡುವಲ್ಲಿ ನೀವು ಕುಂಬಳಕಾಯಿ ಬಳ್ಳಿಯನ್ನು ನೆಟ್ಟರೆ ಮತ್ತೆ ಯಾವ 75 ಸೆನ್ಸ್ ಜಾಗದಲ್ಲಿ ಫುಲ್ ಕುಂಬಳಕಾಯಿ ಆದೀತು. ಅದಕ್ಕೆ ಸರಿಯಾಗಿ ಅದನ್ನು ಬದಿಗೆ ಬಿಡುವಂಥದ್ದು, ಎಲ್ಲಿ ನಿಮಗೆ ಹೋಗಲಿಕ್ಕೆ ಜಾಗ ಸಿಗ್ತದೆ ಅಲ್ಲಿಗೆ ಹೋಗಿ ಬಿಡಿ, ಇದು ಈ ಕಡೆಗೆ ಅಂತ ಯೋಜನೆಗಳನ್ನು ನಾವು ಮೊದಲೇ ಅದು ಸ್ಕೆಚ್ ತಲೆಯಲ್ಲಿ ಮಾಡಿಕೊಳ್ಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಅದು ಸಣ್ಣ ವಿಸ್ತೀರ್ಣದಲ್ಲಿ ಎಷ್ಟು ಬೇಕೋ ನಿಮಗೆ, ಅಂದರೆ ಅದರಲ್ಲಿ ಸರಿಯಾದ ಗಿಡಗಳನ್ನು ನಟ್ಟು ನಾವು ಆದಾಯವನ್ನು ಪಡಿಬಹುದು. ಆ ರೀತಿ ನೀವು ವೀಳ್ಯದ ಎಲೆ ಬಗ್ಗೆ ಪ್ರಸ್ತಾಪ ಮಾಡಿರಿ, ಇದರ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ. ಹೌದು, ಇದರ ಬಗ್ಗೆ ಹೇಳಿ. ಅದ್ಭುತವಾದಂಥ ಕೃಷಿ, ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ಅದ್ಭುತವಾದಂಥ ಆದಾಯ ತರುವಂಥ ಕೃಷಿ. ಈಗ ಯಾರು ಮಾಡುವವರಿಲ್ಲ. ಹೌದು, ತಿನ್ನುವರು ಕಡಿಮೆ ಆಗಿದ್ದಾರೆ. ಅದರ ಬೇಡಿಕೆ ಇದ್ದೇ ಇದೆ, ಬೇಡಿಕೆ ಖಂಡಿತವಾಗಿದೆ. ಈಗ ಒಂದು ಸೂಡಿಗೆ ನಿಮಗೆ ಕನಿಷ್ಠ ಒಂದು ಸೂಡಿ ಅಂತ ಹೇಳಿದರೆ ನಮ್ಮ ವಿಟ್ಲ ಕಡೆ 80 ಎಲೆ, 20 ಒಂದು ಕವಳೆ ಅಂತ ಹೇಳ್ತೇವೆ. ಮತ್ತೆ ಬೇರೆ ಬೇರೆ ಕವಳೆಗೆ ಒಂದು ಸೂಡಿ, 4 ಕವಳೆಗೆ ಒಂದು ಸೂಡಿ, ಬೇರೆ ಬೇರೆ ಊರಿನಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಈಗ ವೀಳ್ಯದೆಲೆ ಒಮ್ಮೆ ನೆಟ್ಟರೆ ನಿಮಗೆ 4 ವರ್ಷಕ್ಕೆ ಅದು ಏನೂ ಬೇಡ, ಬದಲಿಸುವಂಥ ವ್ಯವಸ್ಥೆ ಇಲ್ಲ. 1 ವರ್ಷ ಆದ ಕೂಡಲೇ ಅದರಲ್ಲಿ ನಿಮಗೆ ಪಿಳ್ಳೆಗಳು, 1-8 ತಿಂಗಳ ಪಿಳ್ಳೆಗಳು ಬರ್ತದೆ. ಪ್ರತಿನಿತ್ಯ ನೀವು ಅದರ ಬುಡಕ್ಕೆ ಹೋಗಿ ಅದನ್ನು ವೀಕ್ಷಿಸಬೇಕು. ಅದಕ್ಕೆ ಏನೂ ಬೇಡ, ನೀವು ನಟ್ಟು ಒಳ್ಳೆ ಸಾಲನ್ನು ಕೊಚ್ಚಿ, 1-2 ಫೀಟ್ ಆಗಲ್ಲ ಸಾಲು ಕೊಚ್ಚಿ, ನೀವು 1.5-2 ಫೀಟ್ ಅಂತರಕ್ಕೆ ಒಂದೊಂದು ಕಂಬವನ್ನು ಹಾಕಿ ನಟ್ಟು ನೀವೊಂದು 10-60 ಗುಂಟೆಗಳನ್ನು ಮಾಡಿ, ಬೇಕಾದಷ್ಟು ಮಾಡ್ಬೋದು ಮಾಡಿ, ನಂತರ ಅದಕ್ಕೆ ಹೊರಗಿನಿಂದ ಚಿಟ್ಟೆಯನ್ನು ಕಟ್ಟಬೇಕು. ಯಾಕಂತೇಳಿದರೆ ನಾವು ಹಾಕಿದಂಥ ನೀರುಗಳು ಅಥವಾ ಏನು ಗೊಬ್ಬರಗಳು ಅದು ನೀರಾಗಿ ಹೊರಗಡೆ ಹೋಗಬಾರ್ದು. ಮತ್ತು ನೆಲಗಡಲೆ ಹಿಂಡಿಗಳನ್ನು ಕೊಡಬೇಕು. ಸೆಗಣಿಯನ್ನು ಹುಳಿವರಿಸಿ, ಈಗ ಸೆಗಣಿ ನಾವು ಹಾಕಿ ಅದನ್ನು 3-4 ದಿವಸ ಇಟ್ಟು ಅದನ್ನು ಹುಳಿ ಬರ್ತದೆ, ಆ ಹುಳಿಯಲ್ಲಿ ಒಳ್ಳೆಯ ಪ್ರೋಟೀನ್ ಅಂಶ ಇರ್ತದೆ, ಅದನ್ನು ಎಲೆಗಳಿಗೆ ಕೊಡುವಂಥದ್ದು. ನೀವು ವಾರಕ್ಕೊಮ್ಮೆ ಅಥವಾ 3 ದಿವಸಕ್ಕೊಮ್ಮೆ ಎಲೆಗಳನ್ನು ಕೊಯ್ದು, ಬೆಳಗಿನ ಹೊತ್ತಿನಲ್ಲಿ ಕೊಯ್ದು ಅದನ್ನು ಅಟ್ಟಿಟ್ಟು ನಿಮಗೆ 50 ಗುಂಟೆ ಎಲ್ಲ ಮಾಡಿದರೆ ನಿಮಗೆ ಸಾಕಷ್ಟು, ನಿಮಗೆ ತಿಂಗಳಿಗೆ ಅದು 25 ರೇಟ್ ಇದ್ದರೂ ಸಾಕು, ನಿಮಗೆ ಒಂದು ಆದಾಯವೇ. ನಟೇಶ್ವರೇ, ಕೃಷಿ ಖುಷಿಯಿಂದ ನೀವು ಪ್ರೇರಣೆಯನ್ನು ಪಡ್ಕೊಂಡಿದ್ದೀರಿ. ಹೌದು, ನಿಮ್ಮ ಕೃಷಿಯಿಂದ ನೀವು ಇನ್ನೊಬ್ಬರಿಗೆ ಪ್ರೇರಣಾದಾಯಕವಾಗಿ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನೀವು ಯುವಕರಿಗೆ ಅಥವಾ ಆಸಕ್ತರಿಗೆ ಮಾರ್ಗದರ್ಶನ ಕೊಡುವುದಕ್ಕೆ ಇಷ್ಟಪಡ್ತೀರಿ? ಅದೇ ಈಗ ಆತ್ಮನಿರ್ಭರ ಅಂತ, ಅದರಲ್ಲಿ ನಾನು ತರಕಾರಿ ಮಾಹಿತಿಗಾಗಿ ಸುಮಾರು ಕಡೆಗೆ ಹೋದೆ. ನಾನು ಯಾವ ರೀತಿ ಶಾಲಾ ಕಾಲೇಜಲ್ಲ ಸಾರ್ವಜನಿಕರಿಗೆ ಮಾಡಿರುವಂಥ ಪ್ರೋಗ್ರಾಮ್ ಆತ್ಮನಿರ್ಭರ ಅಂತ, ಉದ್ಯೋಗ ನೈಪುಣ್ಯ ಶಿಬಿರ ಅಂತ. ಸರಿ, ಆ ರೀತಿ ಅದರಲ್ಲಿ ನಾನು ಹೋಗಿದ್ದಾಗ ಯುವಕರಿಗೆ ಇದನ್ನೇ ಹೇಳುವಂಥದ್ದು,